ಮತ್ತೆ ಮೆಣಸು, ಆಲೂಗಡ್ಡೆ ಅವನ್ನ ಬೆಳೆಯಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಇದರಲ್ಲಿ ರಾಲ್ಸ್ಟೋನಿಯಾ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾದ್ದು ರೋಗ ಬಂದ್ಬಿಡುತ್ತೆ, ಅದು ಮತ್ತೆ ಆ ಬೆಳೆಗಳಿಗೂ ಹಾನಿ ಮಾಡುತ್ತೆ. ಅದರಿಂದ ಇವುಗಳನ್ನ ಕೃಷಿ ಮಾಡೋದನ್ನ ಬಿಟ್ಟು ಬೇರೆ ಭತ್ತ, ರಾಗಿ ಆ ತರದನ್ನ ಬೆಳಿಬಹುದು ಶುಂಠಿ ಬೆಳೆದಾದ ನಂತರ. ಹವಾಗುಣದ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಮುದ್ರ ಮಟ್ಟದಿಂದ 1500 meters ಎತ್ತರದ ಪ್ರದೇಶದಲ್ಲಿ ಬೆಳಿಬಹುದು. ನಮ್ದೀಗ 900 ಹಂಗ್ ಬರುತ್ತೆ. ಮತ್ತೆ ಇದು ಸಾಧಾರಣ ಮಳೆ ಬೀಳುವಂತ ಮತ್ತೆ ಅಧಿಕ ಮಳೆ ಆಗೋ ಜಾಗದಲ್ಲೂ ಬೆಳಿಬಹುದು, ಬಟ್ ನೀರ್ ನಿಲ್ತಲ ಇರೋ ಹಾಗೆ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಶುಂಠಿಗಳಲ್ಲಿ ಹಲವಾರು ತಳಿಗಳಿವೆ. ಬೀಜ ಬರಲ್ಲ ಶುಂಠಿಯಲ್ಲಿ, ಏಲಕ್ಕಿಯಲ್ಲಿ ಎಲ್ಲದರಲ್ಲೂ ಬೀಜ ನೋಡ್ತೀವಿ, ಆದ್ರೆ ಇದರಲ್ಲಿ ಬೀಜ ಬರಲ್ಲ. ಹಾಗೆ ಬೀಜ ಬರದಲ್ಲೇ ಇರೋದ್ರಿಂದ ಶುಂಠಿಯನ್ನ ಗೆಡ್ಡೆಯಿಂದನೇ ಬೀಜೋತ್ಪತ್ತಿ ಮಾಡ್ತೀವಿ ಒಂದ್ರಿಂದ ಒಂದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ತುಂಬಾನೇ ಲೋಕಲ್ ಕಲ್ಟಿವರ್ಸ್ ಇದೆ. ಲೋಕಲ್ ಕಲ್ಟಿವರ್ಸ್ ಹೇಗಾಗುತ್ತೆ ಅಂದ್ರೆ ಈಗ ನಮ್ಮನೆ ಹತ್ರ ಒಂದು ಶುಂಠಿ ನಾನು ಬೆಳೀತಾ ಇರ್ತೀನಿ, ಅದನ್ನ ತಗೊಂಡೋಗಿ ಇನ್ನೊಬ್ರು ರೈತರು ಬೆಳೀತಾ ಇರ್ತಾರೆ, ಮತ್ತೆ ಇದನ್ನ ಕಂಡಿಡಿಯೋದು ಸ್ವಲ್ಪ ಕಷ್ಟ. ನಾವು ಶುಂಠಿಯನ್ನ ಬರೀ ಗೆಡ್ಡೆನ ನೋಡ್ಬಿಟ್ಟು ಕಂಡಿಡಿಯೋದು ಕಷ್ಟ ಆಗುತ್ತೆ. ಅದರಿಂದ ನೆಕ್ಸ್ಟ್ ಇನ್ಯಾರು ಬಂದು ಅದನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಅದಕ್ಕೆ ಅಲ್ಲಿದೇ ಒಂದು ಜಾಗದ ಹೆಸರನ್ನು ಕೊಡ್ತಾರೆ. ಮಡಿಕೇರಿಯಿಂದ ಕಲೆಕ್ಟ್ ಮಾಡಿದಕ್ಕೆ ಮಡಿಕೇರಿ ಅಂತ ಕೊಟ್ಟಿರ್ತಾರೆ, ಮೂಡಿಗೆರೆ ಮಾಡಿದ್ರೆ ಮೂಡಿಗೆರೆ ಅಂತ. ಹಾಗಾಗ್ಬಿಡುತ್ತೆ. ನಮ್ಮಲ್ಲಿ ಹಲವಾರು ಲೋಕಲ್ ಕಲ್ಟಿವರ್ಸ್ ಇದೆ. ಈ ಕಡೆ ನಾವು ನೋಡಿದ್ರೆ ಜಾಸ್ತಿ ಬೆಳೀತಿರೋಂಥದ್ದು ರಿಯೋಡಿ ಜನರು ಅಂತ ಒಂದಿದೆ. ಇದು ಎಕ್ಸಾಟಿಕ್ ಕಲ್ಟಿವರ್ ಆಗಿದೆ, ಬೇರೆ ದೇಶದಿಂದ ತಂದಿರುವಂತ ಕಲ್ಟಿವರ್. ಅದನ್ನ ಹೆಚ್ಚಾಗಿ ಬೆಳೀತಾರೆ. ಅದು ಬಿಟ್ರೆ ಮಾರನ್ ಅಂತ ಇದೆ, ನಾದಿಯಾ ಅಂತ ಇದೆ, ಹಿಮಾಚಲ್ ಅಂತ ಹೇಳಿ ಆತರ ತಳಿಗಳನ್ನ ಹೆಚ್ಚು ಬೆಳೀತಾ ಇದ್ದಾರೆ. ಅದಲ್ದಲ್ಲೇ ನಮ್ಮ ಸಂಸ್ಥೆ ಆಗ್ಲಿ ಮತ್ತೆ ಹಲವಾರು ಯೂನಿವರ್ಸಿಟಿಗಳು ಶುಂಠಿ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯಲ್ಲಿ ನಮ್ಮ ಮುಖ್ಯ ಕಚೇರಿ, ಅಲ್ಲಿಂದ 4 ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ISR ವರದ, ISR ಮಹಿಮ, ISR ರಜತ, ಮತ್ತೆ ಈಗ ಹೊಸದಾಗಿ ISR ವಜ್ರ ಅಂತ ಹೇಳಿ ಇನ್ನೊಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಎಲ್ಲ ತಳಿ ಹಸಿ ಇಳುವರಿ ಒಂದು ಪ್ರತಿ ಹೆಕ್ಟೇರಿಗೆ 22-24 ಟನ್ ಅಷ್ಟು ಹಸಿ ಶುಂಠಿ ಇಳುವರಿಯನ್ನು ಕೊಡುತ್ತೆ. ಅದೇ ತರಹ ISR ವಜ್ರ ಅನ್ನೋದು ಒಂದು ಹೆಕ್ಟೇರಿಗೆ 25-26 ಟನ್ ಅಷ್ಟು ಇಳುವರಿಯನ್ನು ಕೊಡುತ್ತೆ. ಮತ್ತೆ ಅದಲ್ದಲ್ಲೇನೆ ವರದಾ ತಳಿ ನಾನು ಏನ್ ಹೇಳಿದ್ನೋ ಅದು ಹಸಿ ಶುಂಠಿನೂ ಮಾಡಬಹುದು, ಅದರಿಂದ ಒಣ ಶುಂಠಿಗೂ ಸಹ ಉಪಯೋಗಿಸಬಹುದು ಅಂತ ಒಂದು ತಳಿಯಾಗಿದೆ. ರಜತ ಅಂತ ಇದರಲ್ಲಿ ಹೆಚ್ಚು ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ರಜತದಲ್ಲಿ. ಮತ್ತೆ ISR ಮಹಿಮ ಅನ್ನೋ ತಳಿಯ ವಿಶೇಷತೆ ಏನು ಅಂತಂದ್ರೆ ಬೇರು ಗಂಟು ಹುಳ, ನಾವೇನ್ ನೆಮೆಟೋಡ್ ಅಂತ ಹೇಳ್ತೀವೋ ಆ ನೆಮೆಟೋಡ್ಗೆ ಸಹಿಷ್ಣುತೆ ಹೊಂದಿರುವಂತಹ ಒಂದು ತಳಿಯಾಗಿದೆ. ಮತ್ತೆ ಈ ವಜ್ರ ತಳಿನೂ ಅಷ್ಟೇ ದಪ್ಪನೆಯ ಗೆಡ್ಡೆಗಳನ್ನ ಹೊಂದಿರುತ್ತೆ. ಎಣ್ಣೆಯನ್ನ ತೆಗಿತೀವಲ್ಲ ಆ ಎಣ್ಣೆಯನ್ನ ನಾವು GCMS ಪ್ರೊಫೈಲಿಂಗ್ ಮಾಡಿದಾಗ ಅದರಲ್ಲಿ ಜಿಂಜಿಬೆರಿನ್ ಕಂಟೆಂಟ್, ಶುಂಠಿಯಲ್ಲಿ ಆ ಸ್ಮೆಲ್ ಪಂಜನ್ಸಿನ್ ಬರುತ್ತಲ್ಲ ಅದಕ್ಕೆ ಕಾರಣ ಆಗಿರೋದು ಜಿಂಜಿಬೆರಿನ್. ಆ ಜಿಂಜಿಬೆರಿನ್ ಕಂಟೆಂಟ್ ಸಹ ಜಾಸ್ತಿ ಇದೆ ಇದರಲ್ಲಿ. ಅದಲ್ದಲ್ಲೇನೆ ಪೊಟ್ಟಾಂಗಿಯಲ್ಲಿ ಯೂನಿವರ್ಸಿಟಿದು ರಿಸರ್ಚ್ ಸ್ಟೇಷನ್ ಇದೆ, ಒರಿಸ್ಸಾ ಯೂನಿವರ್ಸಿಟಿದು, ಅವರು ಸಹ ಸುಪ್ರಭಾ, ಸುರುಚಿ, ಸುರವಿ, ಸುಭದ ಅಂತ ಹೇಳಿ ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸೋಲಾನ್ ಅಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಅವರು ಸಹ ಹಿಮಗಿರಿ, ಗಿರಿಗಂಗಾ ಅಂತ ಹೇಳಿ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇನ್ನು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೊಸದಾಗಿ ಒಂದೆರಡು ಬೇರೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅತಿರ, ಕಾರ್ತಿಕ, ಅಶ್ವತಿ ಅಂತ ಹೇಳಿ 3 ತಳಿಗಳನ್ನ ಮಾಡಿದ್ದಾರೆ. ಈ 3 ವಿಶೇಷತೆ ಏನಂದ್ರೆ ಇದರಲ್ಲಿ ಎಣ್ಣೆ ಅಂಶ 3 ಜಾಸ್ತಿ ಇದೆ. ನಮ್ಮ ಭಾರತದ ತಳಿಗಳಲ್ಲಿ ಎಣ್ಣೆ ಅಂಶ ಕಡಿಮೆ ಇದೆ ಅನ್ನೋದೊಂದು, 3 ಜಾಸ್ತಿ ಇರುವಂತ ತಳಿಗಳು ಇಲ್ಲ ಅಂತೇಳಿ. ISO ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹೋದ್ರು ಅದು 3 ಜಾಸ್ತಿ ಇರುವಂತ ತಳಿಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಆ ಸ್ಟ್ಯಾಂಡರ್ಡ್ಸ್ ನ ಕಡಿಮೆ ಮಾಡಬೇಕು ಅಂತ ಇದ್ರು. ಆದ್ರೆ ನಮ್ಮಲ್ಲೇ ತಳಿಗಳು ಇದೆ, ಅದರಲ್ಲಿ ಅತಿರ, ಕಾರ್ತಿಕ, ಅಶ್ವತಿ ಸಹ ಹೆಚ್ಚು ಆಯಿಲ್ ನ ಹೊಂದಿರುವಂತ ತಳಿಗಳಾಗಿವೆ. ಲೋಕಲ್ ಕಲ್ಟಿವರ್ಸ್ ಹೇಳ್ತೀವೋ ಅದ್ರ ಜೊತೆಗೆ ರೈತರು ಸಹ ಈ ಎಲ್ಲ ಅಭಿವೃದ್ಧಿಪಡಿಸಿರುವಂತ ತಳಿಗಳನ್ನು ಸಹ ಅವರ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತ ತಳಿಗಳನ್ನ ಬೆಳಿಬಹುದಾಗಿದೆ. ತಾವು ಹೇಳಿದಂಗೆ ಬಹಳ ಮುಖ್ಯವಾಗಿ ಶುಂಠಿಯ ಬಳಿಕ ಮೆಣಸಿನಕಾಯಿ, ಬದನೆಕಾಯಿ, ಟೊಮ್ಯಾಟೊ ಬೆಳೆಗಳನ್ನ ಹಾಕೊಳ್ಳಿಕ್ ಹೋಗ್ಬಾರ್ದು, ಮುಂದೆ ಸಮಸ್ಯೆ ಆಗ್ತದೆ. ಹಾಗೆ ಶುಂಠಿ ಬೆಳೆಯುವಾಗ್ಲೂ ಈ ಬೆಳೆಗಳ ಸಂಯೋಜನೆ ಸೂಕ್ತ ಆಗ್ಲಿಕ್ಕಿಲ್ಲ. ಆಗಲ್ಲ, ಕೆಲವೊಬ್ರು ಇರ್ಲಿ ಮನೆ ಬಳಕೆಗೆ ಅಂತ ಅನ್ಕೊಂಡು ಅಲ್ಲಲ್ಲಿ ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಅವನ್ನೆಲ್ಲ ಹಾಕೊಳ್ಳೋದಿದೆ. ಬೆಳೆ ಪರಿವರ್ತನೆಯಲ್ಲಿ ಎಚ್ಚರಿಕೆ ಬೇಕು, ಹಾಗೆ ನೀರು ಬಸಿದುಕೊಂಡು ಹೋಗೋ ರೀತಿಯಲ್ಲಿ ಗಮನಿಸಬೇಕು. ಚೆನ್ನಾಗಿ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ್ರಿಂದ ವರ್ಷ ವರ್ಷನೂ ಅದೇ ಜಮೀನಲ್ಲಿ ಬೆಳೆಯಕ್ಕೆ ಹೋಗೋದ್ಕಿಂತ 2-4 ವರ್ಷ ಆದ್ಮೇಲೆ ಹಾಕೊಂಡ್ರೆ ಒಳ್ಳೇದೆ. ಇದು ಎಷ್ಟೋ ಕಡೆಗೆ ಜನ ಗಮನಿಸಿದರೆ ಮಾಡ್ತಿದ್ದಾರೆ. 4-6 ತಳಿಗಳಿದಾವೆ ಇವತ್ತು ತುಂಬಾ ಪ್ರಚಲಿತದಲ್ಲಿರುವ ತಳಿ ಯಾವ್ದಂತ ಹೇಳ್ತೀರಿ, ಮತ್ತೆ ಯಾಕಂತ ಹೇಳ್ತೀರಿ? ರಿಯೋಡಿ ಜನರು ಅಂತ ನಾನೊಂದು ಹೇಳಿದೆ, ಆ ತಳಿ ಹೆಚ್ಚು ಪ್ರಚಲಿತ ಇದೆ. ಅದಲ್ದಲ್ಲೇ ಹಿಮಾಚಲ್ ಅಂತ ಒಂದು ತಳಿ ಇದೆ, ಅದನ್ನ ಹೆಚ್ಚಾಗಿ ಜನ ಬೆಳೀತಾ ಇದ್ದಾರೆ. ಕುಶಾಲನಗರ ಆ ಕಡೆ ಹೋದ್ರು ಜಾಸ್ತಿ ಕೇಳಿದ್ರೆ ರಿಯೋಡಿ ಜನರು ಇಲ್ಲ ಹಿಮಾಚಲ್ ಅಂತಾನೆ ಹೇಳ್ತಾರೆ ಹೆಚ್ಚಾಗಿ. ಒಂದು ಮೇನ್ ಕಾರಣ ಇಳುವರಿ ಬರೋದು ಒಂದ್ ಕಾರಣ ಇರುತ್ತೆ. ಮತ್ತೆ ಇನ್ನೊಂದೇನ್ ಕಾರಣ ಆಗುತ್ತೆ ಅಂದ್ರೆ ರೈತರಿಗೆ ಬಿತ್ತನೆ ಬೀಜ, ಈಗ ಬಿತ್ತನೆ ಬೀಜ ಯಾವ್ದು ಸಿಗುತ್ತೋ ಅದನ್ನ ಹೆಚ್ಚಾಗಿ ಬೆಳೀತಾ ಹೋಗ್ತಾರೆ. ಅವ್ರ ಸಂಸ್ಥೆಗಳಲ್ಲಿ ಬಂದು ಕೇಳಿ ಹೋಗಿ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿರ್ಬೋದು, ಬಟ್ ಇದು ರಿಯೋಡಿ ಜನರು ಹೆಚ್ಚಾಗಿ ಬೆಳೀತಿರೋದ್ರಿಂದ ಎಲ್ಲ ರೈತರ ಹತ್ರ ಅದೇ ಹೆಚ್ಚು ಬಿತ್ತನೆ ಬೀಜ ಸಿಗೋದ್ರಿಂದ ಅದನ್ನ ಹೆಚ್ಚಾಗಿ ಬೆಳೆಯೋದು ಕಂಡು ಬರುತ್ತೆ. ಹೊಸ ತಳಿಗಳಿಗೆ ಹೋಗ್ಬೇಕು ಅಂದ್ರೆ ಒಂದೇ ಸರಿಗೆ ನಮಗೆ ಟನ್ ಗಟ್ಟಲೆ ಬೇಕು ಅಂದ್ರೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟು ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡೋಗಿ ಅವರೇ ಅದನ್ನ ಮಲ್ಟಿಪ್ಲೈ ಮಾಡಿ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನದಾಗಿ ಬೆಳ್ಕೊಳ್ತಾ ಹೋಗಬಹುದಾಗಿ. ಅಪ್ಪಂಗಳದ ಸಂಶೋಧನಾ ಸಂಸ್ಥೆಯಲ್ಲಿ ಸದ್ಯ ಎಷ್ಟು ತಳಿಗಳು ರೈತರಿಗೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಸಿಗ್ತದವೆ, ಒಳ್ಳೆ ಇಳುವರಿ ಅವುಗಳಿಂದ ಪಡೀಲಿಕ್ಕೆ ಅವಕಾಶ ಇದೆ? ನಮ್ಮ ಸಂಸ್ಥೆಯಿಂದ 4 ತಳಿಗಳಿದೆ. ಅದು ಒಂದು ವಜ್ರ ಅಂತೇಳಿ ಹೊಸದು, ಅದನ್ನ ಈಗ ತಾನೇ ನಾವು ಮಲ್ಟಿಪ್ಲಿಕೇಶನ್ ಹಾಕಿದೀವಿ. ಅದಲ್ದಲೇನೆ ವರದಾ ಮಹಿಮಾ ರಜತ ಆ 3 ತಳಿಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. ನಮ್ಮಲ್ಲೇ ಬೀಜೋತ್ಪತ್ತಿ ಮಾಡಿ ನಾವು ರೈತರಿಗೆ ಕೊಡ್ತಾ ಇದೀವಿ. ಹೋದ ವರ್ಷನೂ ಸಹ 1 ಟನ್ನಷ್ಟು ಬೆಳೆದು ನಾವು ರೈತರಿಗೆ ಅದನ್ನ ಅವ್ರದ್ದು ನೀಡ್ ಬೇಸ್ಡ್ ಆಗಿ ಕೊಡ್ತಾ ಇದೀವಿ. ಈ ತಳಿಗಳ ವಿಶೇಷತೆ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೋದಾ? ಈಗ ಕೊಳೆ ರೋಗ ಬರುತ್ತೆ ಮತ್ತೆ ಇನ್ನೂ ಸಮಸ್ಯೆಗಳು ಏನೇನೋ ಹೇಳ್ತಾರೆ, ಆಮೇಲೆ ಇಳುವರಿ ರಿಯೋಡಿ ಜನರ ತಳಿಯಲ್ಲಿ ಅಥವಾ ಹಿಮಾಚಲ ಏನು ತಳಿಯಲ್ಲಿನೂ ವ್ಯತ್ಯಾಸ ಆಗ್ಬೋದು. ನಿಮ್ಮ ಈ ಪ್ರಸ್ತುತ 3 ತಳಿಗಳಲ್ಲಿ ಇರುವ ವಿಶೇಷತೆಗಳು ಏನೇನು? ಈ 3 ತಳಿಗಳಲ್ಲೂ ಸರಾಸರಿಯಾಗಿ 20-24 ಟನ್ನಷ್ಟು ಬರುತ್ತೆ ಇಳುವರಿ 1 ಹೆಕ್ಟೇರಿಗೆ. ಮತ್ತೆ ಅದಲ್ದಲ್ಲೇ ನಾನು ವರದಾ ಅಂತ ಹೇಳಿದ್ನಲ್ಲ, ಆ ತಳಿ ಹಸಿ ಶುಂಠಿ ಆದ್ರೂ ಮಾಡಬಹುದು, ಒಣಶುಂಠಿ ಎರಡಕ್ಕೂ ಸೂಕ್ತವಾದ ತಳಿಯಾಗಿದೆ ಅದು. ಮತ್ತೆ ಇದು ರಜತ ಅಂತ ತಳಿ, ಅದರಲ್ಲಿ ಹೆಚ್ಚು ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಮತ್ತೆ ಮಹಿಮಾ ಅನ್ನ ತಳಿಯಲ್ಲಿ ಈ ಬೇರು ಗಂಟು ಹುಳ ನೆಮೆಟೋಡ್ ಅಂತ ಹೇಳ್ತೀವಲ್ವ, ಅದಕ್ಕೆ ಸಹಿಷ್ಣುತೆ ಹೊಂದಿರುವಂತಹ ತಳಿಯಾಗಿದೆ. ನಾವು ಶುಂಠಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸರ್, ಇನ್ನೊಂದು ಈಗ ನಾರಿನಂಶ, ನಾವು ನಾರಿನಂಶದ ಮೇಲೆ ಅದನ್ನ ಏನ್ ಹಸಿ ಶುಂಠಿ ಅಥವಾ ಒಣಶುಂಠಿ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ನಾವೀಗ ಹೆಚ್ಚು ನಾರಿನಂಶ ಇದ್ಬಿಡ್ತು ಅಂದ್ರೆ ಅದನ್ನ ಹಸಿ ಶುಂಠಿಗೆ ಅಷ್ಟು ಸೂಕ್ತ ಅಲ್ಲ. ಈಗ ಮನೆಗಳನ್ನೆಲ್ಲ ನಾವು ನೋಡಿರ್ಬೋದು, ಹೆಚ್ಚು ನಾರಿದ್ರೆ ಅದಷ್ಟು ಸೂಕ್ತವಾಗಲ್ಲ ಅಡಿಗೆಗೆಲ್ಲ ಉಪಯೋಗಿಸಕ್ಕೆ. ಕಡಿಮೆ ನಾರಿನಂಶ ಇದ್ರೆ ಅದನ್ನ ಹಸಿ ಶುಂಠಿಯಾಗಿ, ಹೆಚ್ಚು ನಾರಿನಂಶ ಇದ್ದಿದ್ದನ್ನ ನಾವು ಒಣಶುಂಠಿಯಾಗಿ ಮಾರ್ಪಾಡು ಮಾಡಬಹುದು. ಮಧ್ಯಮ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣ 4.5 ಬರುತ್ತೆ, 4-5 ನಾರಿನಂಶ ಇರುತ್ತೆ ಅದರಲ್ಲಿ ವರದಲ್ಲಿ. ರಿಯೋಡಿ ಜನರ ತಳಿಯಲ್ಲಿ ಹೇಗಿದೆ? ಅದರಲ್ಲಿ ನಾರಿನಂಶ ಸ್ವಲ್ಪ ಕಡಿಮೆನೆ ಇದೆ, ಮತ್ತೆ ಅದನ್ನ ಹೆಚ್ಚಾಗಿ ಹಸಿ ಶುಂಠಿಯಾಗಿ ಮಾಡ್ತಾರೆ. ಹಿಮಾಚಲವನ್ನ ಒಣಶುಂಠಿಗೂ ಉಪಯೋಗಿಸಿಕೊಳ್ತಾರೆ, ಒಣಶುಂಠಿಗೂ ಉಪಯೋಗಿಸಬಹುದು ಅದರಲ್ಲಿ, ಹಸಿದ್ದು ಉಪಯೋಗಿಸಿಕೊಳ್ಳಿಕ್ಕೆ ಮಾಡಬಹುದು. ನಿಜ. ಮತ್ತೆ ಈಗ ಪ್ರಸ್ತುತ ಪ್ರಚಲಿತದಲ್ಲಿರುವ 2 ಈ ರಿಯೋಡಿ ಜನರು ಮತ್ತು ಹಿಮಾಚಲ, ಜೊತೆಗೆ ನೀವು ಹೇಳಿದ ತಳಿಗಳು ವರದ ಮಹಿಮಾ ರಜತ, 5 ತಳಿಗಳಲ್ಲಿ ಯಾವುದು ಕೊಳೆ ರೋಗವನ್ನ ನಿರೋಧಿಸುವ, ಕೊಳೆ ರೋಗ ಬರದಂತೆ ಸಹಿಸಿಕೊಳ್ಳುವ ಅಥವಾ ದೂರ ಇಟ್ಕೊಂಡು ಬೆಳೆಯುವ ಗುಣ ಇದೆ? ಕೊಳೆ ರೋಗಕ್ಕೆ ಸಹಿಷ್ಣುತೆ ಇರುವಂತ ತಳಿಗಳು ಇನ್ನು ಇಲ್ಲ ಸರ್. ಯಾವ್ದು ಕಲ್ಚರಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವೋ ಅದನ್ನ ಮಾಡ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಬೇಕಾಗಿರುವಂತ ಇದೆ. ಯಾವ ತಳಿನೂ ಅದಕ್ಕೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು, ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಏನೇನು ಕೆಲಸಗಳನ್ನ ಮಾಡಬೇಕು? ಈಗ ಶುಂಠಿಯ ಬಿತ್ತನೆ, ಬೀಜದ ಬಳಕೆ ಪ್ರಮಾಣ, ಹಾಗೆ ಹಾಕುವ ಒಂದು ಸಂದರ್ಭ, ಇಡುವ ಅಂತರ, ಕೊಡುವ ಗೊಬ್ಬರ, ಹೀಗೆ. ನಾವು ಶುಂಠಿಯಲ್ಲಿ ಈಗ ತಳಿಗಳನ್ನ ಆಯ್ಕೆ ಮಾಡಿ ಆದ ನಂತರ ನನ್ನ ಭೂಮಿ ಮೊದ್ಲು ಹೇಳ್ದಂಗೆ ಚೆನ್ನಾಗಿ ನೀರ್ ಬಸಿದು ಹೋಗುವಂತ ಭೂಮಿಯನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ತುಂಬಾ ನೆರಳು ಬೀಳಬಾರ್ದು ಅಲ್ಲಿ, ನೆರಳಿದ್ರೆ ಅದ್ರದ್ದು ಏನು ಗ್ರೋತ್ ಚೆನ್ನಾಗಿ ಬರಲ್ಲ, ಮತ್ತೆ ಕೊಳೆ ರೋಗನು ಬರುವಂತ ಸಾಧ್ಯತೆಗಳಿರುತ್ತೆ ನೆರಳಿದ್ರೆ. ಮತ್ ಆ ತರದ ಭೂಮಿಯನ್ನ ನಾವು ಸೆಲೆಕ್ಟ್ ಮಾಡಿ ಬೇಸಿಗೆ ಮೊದ್ಲೇ ನಾವು 1-2 ಸರಿ ಚೆನ್ನಾಗಿ ಉಳುಮೆ ಮಾಡ್ಬಿಟ್ಟು ಆ ಭೂಮಿಯನ್ನ ಬಿಸಿಲಿಗೆ ಹಾಗೆ ಬಿಟ್ರು ಒಳ್ಳೇದು. ಅದ್ರಲ್ಲಿ ಏನಾದ್ರೂ ರೋಗ ಬರುವಂತ ಸಂಭವಗಳಿದ್ರು ಮತ್ತೆ ಕಳೆ ಬರೋದು ಅದೆಲ್ಲ ಇದ್ರು ಹೋಗುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಬಿಟ್ಬಿಟ್ಟು ನಂತರ ಏನ್ ಮಾಡ್ಬೇಕು ಅಂದ್ರೆ ಅಕ್ಕೆ ಮಾಡ್ಬಿಟ್ಟು ಮಣ್ಣನ್ನು ಒಂದು ಹದಕ್ಕೆ ತರಬೇಕಾಗುತ್ತೆ. ತನ್ನ ನಂತರ 1 ಮೀಟರ್ ಅಗಲದ 15 ಸೆಂಟಿಮೀಟರ್ ಎತ್ತರ ಇರಬೇಕು. ಆ ತರದ ಬೆಡ್ ಮಡಿಗಳನ್ನ ಮಾಡ್ಬಿಟ್ಟು ಉದ್ದ ಬೇಕಾದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ಬೇಕಾದ್ರೆ 3 ಮೀಟರ್ ಆಗ್ಲಿ 4 ಮೀಟರ್ ಆಗ್ಲಿ ಅಷ್ಟು ಉದ್ದದ ಮಡಿಗಳನ್ನ ತಯಾರು ಮಾಡ್ಬೇಕಾಗುತ್ತೆ. ಆ ತರ ತಯಾರು ಮಾಡಿದಾದ ನಂತರ ಒಂದು ಮಡಿಯಿಂದ ಇನ್ನೊಂದು ಬೆಡ್ಗೆ 50 ಸೆಂಟಿಮೀಟರ್ ಅಷ್ಟು ಅಂತರ ಕೊಡಬೇಕಾಗುತ್ತೆ. ಆ ತರದ ಬೆಡ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ ಅಂತ ಅಂದ್ರೆ 1,500-1,800 ಕೆಜಿ ಅಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ 1 ಹೆಕ್ಟೇರಿಗೆ. ಬೇರೆ ಕಡೆಯಿಂದ ಬಿತ್ತನೆ ಬೀಜ ತರ್ತಿದೀವಿ, ಮುಂದಿನ ಸರಿ ಶುಂಠಿ ಬೆಳಿಬೇಕು ಅಂತಿದೀವಿ ಅಂದ್ರೆ ಸ್ವಲ್ಪ ನಾವು ಜಾಗರೂಕರಾಗಿರ್ಬೇಕು. ಈಗ ಎಲ್ಲಿಂದ ತರ್ತೀವಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಜಾಗಕ್ಕೆ 1-2 ಬೆಳೀತಾ ಇರೋ ಟೈಮಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ರು ಒಳ್ಳೇದು. ಏನಾದ್ರೂ ರೋಗ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಆತರ ರೋಗ ಇದ್ದಿದ್ದಂತ ಜಾಗದಿಂದ ಶುಂಠಿ ಬೀಜ ತಂದ್ವಿ ಅಂತಂದ್ರೆ ಮುಂದೆ ರೋಗ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಬೀಜ ತಗೊಳಕ್ ಮುಂಚೆನೆ ಜಾಗರೂಕತೆ ವಹಿಸಬೇಕಾಗುತ್ತೆ. ಸಾಮಾನ್ಯವಾಗಿ ರೈತರು ಎಷ್ಟು ಪ್ರಮಾಣದಲ್ಲಿ ಬಿತ್ತನೆಯನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ? ತಾವು ಹೇಳಿದ್ರೆ 1 ಹೆಕ್ಟೇರ್ಗೆ 1,500 ಕಿಲೋಗ್ರಾಮ್, ಅದರಲ್ಲಿ 1 ಅಥವಾ 2 ಗೆಣ್ಣು ಇದ್ರೆ ಸಾಕು ಅಂತ ಹೇಳ್ತೀವಿ. ಒಬ್ಬೊಬ್ರು ಏನಂತ ಅನ್ಕೊಳ್ತಾರೆ ಅಂದ್ರೆ ದಪ್ಪನಾಗಿ ಹಾಕಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಅಂತ ಅನ್ಕೊಂಡು ಹಾಗೂ ಹಾಕ್ಬೋದು, ಆವಾಗ ಬಿತ್ತನೆ ಬೀಜದ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅಷ್ಟು ಸಾಕಾಗುತ್ತೆ. ಮತ್ತೆ ಅದರಲ್ಲಿ ಇನ್ನೊಂದು ತಂತ್ರಜ್ಞಾನನೂ ಇದೆ ಸರ್, ಪ್ರೋಟ್ರೆ ಅಂತ ಹೇಳ್ಬಿಟ್ಟು. ಅದು ಮಾಡಿದಾಗ ಇನ್ನ ಬಿತ್ತನೆ ಬೀಜ 750-800 ಕೆಜಿ ಸಾಕು ನಮಗೆ ಒಂದು ಹೆಕ್ಟೇರಿಗೆ. ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮ ಹೇಳಿ. ಇದನ್ನ ರೈತರೇ ಮಾಡ್ಕೋಬಹುದು. ಮೊದಲನೇದಾಗಿ ಅವ್ರು ಬಿತ್ತನೆ ಬೀಜನ ತಗೊಂಡ್ ಹೋದಾದ ನಂತರ 98 ಸೆಲ್ ಅಂತ ಏನ್ ಹೇಳ್ತೀವೋ ಆ ತರ ಪ್ರೋಟ್ರೆಗಳನ್ನ ತಗೊಂಡ್ಬಿಟ್ಟು ಪ್ರೋಟ್ರೆ ತುಂಬಸಕ್ಕ ಮುಂಚೆ ನಾವು ಬಿತ್ತನೆ ಬೀಜ ತಗೊಂಡೋಗಿ ಸಣ್ಣ ಸಣ್ಣ ಗೆಣ್ಣುಗಳನ್ನ ಕತ್ತರಿಸ್ಬಿಟ್ಟು ಒಂದು ಜಾಗದಲ್ಲಿ ಫೈರ್ ಪಿತ್ತಲ್ಲಿ ಹಾಕ್ಬಿಟ್ಟು ಇಟ್ಟರೆ ಅದರಲ್ಲಿ ಮೊಳಕೆ ಬರಕ್ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕದಾಗೆ. ಇಲ್ಲ ಅಂದ್ರೆ ಪೂರ್ತಿ ಶುಂಠಿಯನ್ನು ಇಡಬಹುದು, ತಣ್ಣನೆಯ ಜಾಗದಲ್ಲಿ ಇಟ್ಟರೆ ಅದರಲ್ಲಿ ಗೆಣ್ಣುಗಳು ಚಿಗುರೊಡೆಯೋದ್ ಕಾಣಿಸಕ್ ಸ್ಟಾರ್ಟ್ ಆಗೋಗುತ್ತೆ. ಆ ಗೆಣ್ಣುಗಳನ್ನ ಒಂದೊಂದಾಗಿ 5-7 ಗ್ರಾಮ್ ಅಷ್ಟು ಇರುತ್ತೆ, ಅದನ್ನ ಕಟ್ ಮಾಡಿ ಆ ಬೀಜನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಮ್ಯಾಂಕೋಜೆಬ್ ಅಂತ ಒಂದು ಕೆಮಿಕಲ್ ಇದೆ, ಅದು 0.3% ಅಂದ್ರೆ 1-3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಹಾಕಿ ಈ ಬೀಜಗಳನ್ನ ಅದ್ ಬಿಟ್ಟು ಬೀಜೋಪಚಾರ ಮಾಡಿ ಆದ ನಂತರ ಪ್ರೋಟ್ರೆಯಲ್ಲಿ ಕಾಯ್ಪಿತ್ ಮತ್ತೆ ಎರೆಹುಳು ಗೊಬ್ಬರ ಎರಡನ್ನುವ 75 ಭಾಗದಷ್ಟು ಚರಿನಾರು ಮತ್ತೆ 1/25 ಭಾಗದಷ್ಟು ಎರೆಹುಳು ಗೊಬ್ಬರ ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಆ ಪ್ರೋಟ್ರೆಗಳಿಗೆ ತುಂಬಬೇಕಾಗುತ್ತೆ. ತುಂಬಿ ಆದ ನಂತರ ಗೆಣ್ಣು ಕಾಣಿಸ್ತಿರುತ್ತಲ್ಲ, ಜರ್ಮಿನೇಟ್ ಆಗ್ತಿರೋದು, ಅದನ್ನ ಅದರಲ್ಲಿಟ್ಟು ಮತ್ತೆ ಒಂದು ನೆರಳಿರುವಂತ ಜಾಗದಲ್ಲಿ ಇಡಬೇಕಾಗುತ್ತೆ. ರೋಸ್ ಕ್ಯಾನ್ ಮುಖಾಂತರ ನೀರಿನ ಅವಶ್ಯಕತೆ ನೋಡಿಕೊಂಡು ನೀರು ಹಾಯಿಸ್ತಾ ಇದ್ರೆ ಆಯ್ತು, ಅದಕ್ಕೆ ಬೆಳಕಿರುವಂತ ಜಾಗದಲ್ಲಿ ಇಟ್ಕೊಂಡ್ರೆ ಆಯ್ತು. ನರ್ಸರಿ ಒಳಗಡೆನೂ ಇಟ್ಕೋಬಹುದು. ಮತ್ತೆ ಈ ಸಸಿಗಳು 30-40 ದಿನದಲ್ಲಿ ನಾಟಿಗೆ ಬರುತ್ತೆ. ನಾವ್ ಈ ಗೆಡ್ಡೆಗಳನ್ನ ಕಟ್ ಮಾಡೋದ್ರಿಂದ ಅದ್ರಲ್ಲಿ ಏನಾದ್ರೂ ರೋಗ ಬರುವ ಸಂಭವ ಇತ್ತು ಅಂದ್ರೆ ಅಲ್ಲೇ ತೋರಿಸ್ಬಿಡುತ್ತೆ ನಮಗೆ ಒಂದೊಂದ್ಸರಿ ರೋಗದ ಲಕ್ಷಣಗಳನ್ನ. ಆ ಗೆಡ್ಡೆನ ಮಾತ್ರ ನಾವು ತೆಗೆದು ಹಾಕ್ಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಿ ಬೆಳೆ ಬೆಳಿಬೇಕು ಅಂತಿದೀವಲ್ಲ ಅಲ್ಲಿಗೆ ತಗೊಂಡೋಗೋದನ್ನ ತಪ್ಪಿಸಬಹುದು ಮೊದಲನೇದಾಗಿ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ನೆಡ್ಬೇಕು ಅಂತ ಅನ್ಕೊಂಡಿದ್ರೋ ಅವಾಗ ಮಳೆ ಬರಲಿಲ್ಲ ಅಂದ್ರೆ ನೀವು ಇನ್ನೂ ಒಂದು 10-15 ದಿನ ಬೇಕಾದ್ರೆ ನರ್ಸರಿಯಲ್ಲೇ ಇಟ್ಕೋಬಹುದು. ಇದರಲ್ಲೂ ಗ್ರೋತ್ ಬಂದಿರುತ್ತೆ, ಮತ್ತೆ ತಗೊಂಡೋಗಿ ಮೇನ್ ಫೀಲ್ಡ್ ಅಲ್ಲಿ ಬೆಳ್ಕೋಬಹುದು ನೀರಿರೋ ಟೈಮ್ ಅಲ್ಲಿ. ಮೇ ಅಲ್ಲಿ ಬೆಳಿಬೇಕು, ಭೂಮಿ ಸಿದ್ಧ ಮಾಡ್ತೀವಿ ಅಂತ ಅನ್ಕೊಂಡ್ರೆ 1 ತಿಂಗಳು ಮುಂಚೆನೆ ನಾವು ಪ್ರೋಟ್ರೆ ರೆಡಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಜನವರಿಯಿಂದ ಶುರು ಮಾಡ್ಕೊಳ್ತಾರೆ ನಮ್ಮ ರೈತರು. ಹೌದು ಸರ್, ನೀರಾವರಿ ಇದ್ರೆ ಜನವರಿ ಫೆಬ್ರವರಿಯಲ್ಲಿ ಮಾಡಬಹುದು. ಕಡಿಮೆ ನೀರು ಅಥವಾ ಕಷ್ಟದಲ್ಲಿ ಬೆಳೀತಾರೆ ಅಂತಂದ್ರೆ ಮುಂಗಾರಿಗಿಂತ ಸ್ವಲ್ಪ ಮುಂಚಿತವಾಗಿ ವ್ಯವಸ್ಥೆ ಮಾಡಿಕೊಂಡು ಹಾಕೊಂಡ್ರೆ ಒಳ್ಳೇದು. ಹೌದು, ಏಪ್ರಿಲ್ ಮೇ ಅಲ್ಲಿ ಸ್ಟಾರ್ಟ್ ಮಾಡಿ. ಕೊಡಗಿನಲ್ಲಿ ಮೇ ಇಂದ ಯಾಕೆ ಜನವರಿ ಫೆಬ್ರವರಿ ಮಳೆ ಬರೋದಿದೆ, ಮಾರ್ಚ್ ನಲ್ಲಿ ಮಳೆ ಕಾಣಿಸೋದಿದೆ. ಮತ್ತೆ ಎಷ್ಟೋ ಕಡೆಗೆ ನೀರಿನ ವ್ಯವಸ್ಥೆನು ಮಾಡ್ಕೊಂಡಿದ್ದಾರೆ. ಶುಂಠಿಯನ್ನ ಈ ಹಿಂದೆಲ್ಲ ತುಂಬಾ ಜನ ಬೆಳೀತಾ ಇದ್ರು, ಈಗಲೂ ಬೆಳೆಯೋರಿದ್ದಾರೆ. ಅನೇಕ ಜನ ಶುಂಠಿ ಬೆಳೆದು ಸ್ಥಿತಿವಂತರಾಗಿದ್ದಾರೆ. ಬಹಳ ಮುಖ್ಯವಾಗಿ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಷ್ಟೋ ಜನ ಇಷ್ಟೇ ಹಾಕ್ಬೇಕು ಹೀಗೆ ಮಾಡ್ಬೇಕಂತ ಹೇಳ್ತಾರೆ, ತಮ್ಮ ಸಲಹೆಗಳೇನು? ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳಿದೆ, ಜಾಸ್ತಿ ಗೊಬ್ಬರ ಕೊಟ್ಟಷ್ಟು ಅದರಲ್ಲಿ ಈಲ್ಡ್ ಬರ್ತಾ ಹೋಗುತ್ತೆ. ಹಾಗಾಗಿ 1-25-30 ಟನ್ ಅಷ್ಟು ಒಂದು ಹೆಕ್ಟೇರಿಗೆ ಸಗಣಿ ಗೊಬ್ಬರ ಹಾಕಿದ್ರೆ ಒಳ್ಳೇದು. ಮತ್ತೆ ಅದಾದ ನಂತರ ಸಾರಜನಕ ರಂಜಕ ಪೊಟ್ಯಾಶು 100-50-50 ಕಿಲೋಗ್ರಾಂ ಒಂದು ಹೆಕ್ಟೇರಿಗೆ ಬರುತ್ತೆ. ಅದರದ್ದು ರೆಕಮೆಂಡೇಶನ್ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಮಾಡಿರುವಂತಹದ್ದು. ಮೊದಲು ಪ್ಲಾಂಟಿಂಗ್ ಮಾಡ್ತೀವಲ್ವಾ, ಆ ಟೈಮಲ್ಲಿ ರಂಜಕ ಮತ್ತೆ ಪೊಟ್ಯಾಶ್ನ ಪೂರ್ತಿ ಕೊಡಬೇಕಾಗುತ್ತೆ. ಮತ್ತೆ ಈ ಸಾರಜನಕ 30-40 ದಿನಕ್ಕೊಂದ್ಸರಿ, ಮತ್ತೆ ಅರ್ಧದಷ್ಟು 30-40 ದಿನಕ್ಕೊಂದ್ಸರಿ, ಮತ್ತೆ ಇನ್ನು ಅರ್ಧ ಪ್ರಮಾಣನ 60-70 ದಿನಕ್ಕೊಂದ್ಸರಿ ಕಳೆನ ತೆಗೆದ್ಬಿಟ್ಟು ಗೊಬ್ಬರನ ಕೊಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಕಳೆ ತೆಗೆಯುವ ಕೆಲಸ ಬಹಳ ಮುಖ್ಯವಾದದ್ದು ಅಲ್ವಾ? ಹೌದು. ಕಳೆನಾಶಕಗಳನ್ನ ಎಷ್ಟೋ ಜನ ಬಳಕೆ ಮಾಡೋದಿದೆ, ಕಳೆನಾಶಕ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳೋದಿದೆ, ಏನಂತೀರಿ? ಶುಂಠಿಯಲ್ಲಿ ಯಾವುದೇ ಕಳೆನಾಶಕನೂ ಇನ್ನು ಸೂಕ್ತವಾಗಿ ಕಂಡು ಬಂದಿಲ್ಲ. ನಮ್ಮನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವ್ದನ್ನ ಸ್ಪ್ರೇ ಮಾಡಬಹುದು ಅಂತ ಹೇಳಿ, ಅಷ್ಟು ಕೈಯಿಂದನೇ ಶುಂಠಿಯಲ್ಲಿ ಕಳೆನ ತೆಗಿಬೇಕಾಗುತ್ತೆ. ಕೀಟ ಮತ್ತು ರೋಗಗಳು ಬರದಂತೆ ಅಥವಾ ಬಂದ್ರೆ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ನೀಡಬಹುದ ತಾವು? ಯಾವ ಸಮಯದಲ್ಲಿ ಹೆಚ್ಚು ಕೀಟ ರೋಗಗಳ ಬಾಧೆ ಕಾಣಿಸಿಕೊಳ್ಳುತ್ತೆ, ಏನ್ ಕೆಲಸ ಕಾರ್ಯಗಳನ್ನು ಮಾಡಬೇಕು? ಬರೀ ರಾಸಾಯನಿಕಗಳು ಬಳಕೆ ಮಾಡುವ ಒಂದು ಸಂಗತಿ ಏನಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಮುಂದುವರಿಬಹುದು. ಖರ್ಚನ್ನ ಕಮ್ಮಿಗೊಳಿಸಿಕೊಂಡು ಪರಿಸರ ಪ್ರಿಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಬಹುದು, ಏನಂತೀರಿ? ಶುಂಠಿಯಲ್ಲಿ ಎಲ್ಲರೂ ಮೇನ್ ಆಗಿ ಹೆದರದು ಅಂತಂದ್ರೆ ಕೊಳೆ ರೋಗ. ಇದರಲ್ಲಿ ಬೇರು ಕಾಂಡ ಕೊಳೆ ರೋಗ ಒಂದು ಬರುತ್ತೆ, ಇನ್ನೊಂದು ಬ್ಯಾಕ್ಟೀರಿಯಾ ಸೊರಗು ರೋಗ ಅಂತ ಬರುತ್ತೆ, ಅದರ ಜೊತೆಗೆ ಎಲೆಚುಕ್ಕೆ ರೋಗನು ಕಂಡು ಬರುತ್ತೆ. ಈ ಬೇರು ಕಾಂಡ ಕೊಳೆ ರೋಗ ಅಂತಂದ್ರೆ ಇದು ತೀವ್ರ ಸ್ವರೂಪದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಬೇರಿಗೆ ಮತ್ತೆ ಕಾಂಡಕ್ಕೆ ಹಾನಿ ಮಾಡ್ತಾ ಹೋಗುತ್ತೆ. ಅದರಿಂದಾಗಿ ಮಣ್ಣಿಂದ ಮತ್ತೆ ಬೀಜ ಸೆಲೆಕ್ಟ್ ಮಾಡಿರ್ತೀವಲ್ವ ಅದರಲ್ಲಿ ಇರುತ್ತೆ ಆಲ್ರೆಡಿ. ಯಾವಾಗ ಅದಕ್ಕೆ ಬೆಳೆಯ ಕರೆಕ್ಟ್ ಆದಂತ ವಾತಾವರಣ ಸಿಕ್ಕಿದ ತಕ್ಷಣ ರೋಗ ನಮಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ರೋಗ ಬಂದಿರುವಂತ ಗಿಡದ ಎಲೆ ಭಾಗ ಇರುತ್ತಲ್ಲ ಅದ್ರ ತುದಿಗಳು ಹಳದಿ ಆಗುತ್ತೆ ಫಸ್ಟ್, ಆಮೇಲೆ ಇಡೀ ಎಲೆನೆ ಫುಲ್ ಹಳದಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬುಡ ಭಾಗ ಒಂಥರ ತೇವಾಂಶ ಇರೋ ತರ ಕಾಣಿಸ್ತಾ ಇರುತ್ತೆ ಕಂದುಗಳು. ಆಮೇಲೆ ತುಂಬಾ ಮೆತ್ತಗಾಗ್ಬಿಟ್ಟು ಕೊಳಿಯಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬರೀ ರಾಸಾಯನಿಕಗಳ ಅಲ್ಲದಲ್ಲಿ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಬಿತ್ತನೆ ಬೀಜ, ಒಳ್ಳೆ ರೀತಿಯ ಬಿತ್ತನೆ ಬೀಜವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾಟಿ ಮಾಡೋ ಮೊದಲು ಕೊಂಬುಗಳಿರುತ್ತಲ್ವಾ, ಅದಕ್ಕೆ 3 ಗ್ರಾಂ ಮ್ಯಾಂಕೋಜೆಬ್ ಮತ್ತೆ 1.25 ಗ್ರಾಂ ಅಷ್ಟು ಮೆಟ್ಲಾಕ್ಸಿಲ್ ಅಂತ ಹೇಳಿದೆ, ಅದನ್ನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ 30 ನಿಮಿಷ ಅದ್ಬಿಟ್ಟು ಅದನ್ನ ತೆಗೆದು ನೆರಳಲ್ಲಿ ಹರಡಿ ಆಮೇಲೆ ಅದನ್ನ ನೀರು ಬಸಿದು ಹೋಗುವಂತ ಭೂಮಿಯಲ್ಲಿ ಪ್ಲಾಂಟಿಂಗ್ ಮಾಡಬೇಕಾಗುತ್ತೆ. ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡಮನ್ನು ಸಹ ಹಾಕಬಹುದು. ಇದು ಸಹ ಒಂದು ಕಂಟ್ರೋಲ್ ಅಲ್ದಲೇ ಇದ್ರೂ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ನಾಟಿ ಮಾಡಕ್ ಮುಂಚೆ ಹಾಕೊಳ್ಬಹುದು. ಅದ್ರ ಜೊತೆಗೆ ಏನಾದ್ರೂ ರೋಗ ಅಲ್ಲಿ ಕಂಡು ಬಂತು ಅಂತಂದ್ರೆ ಆ ಗೆಡ್ಡೆಗಳನ್ನ ಪೂರ್ತಿಯಾಗಿ ತೆಗೆದು ಹಾಕಬೇಕು, ಅದನ್ನ ಅಲ್ಲೇ ಬಿಡಬಾರ್ದು, ಅದನ್ನ ಬಿಟ್ರೆ ಬೇರೆ ಗಿಡಗಳಿಗೂ ಹರಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ರೋಗ ಕಾಣಿಸ್ಕೊಳ್ತು ಅಂತಂದ್ರೆ ಇಡೀ ಬೆಡ್ಡಿಗೆ 3 ಗ್ರಾಂನಷ್ಟು ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಬಂದ ಮಡಿಗಳಿಗೆ ಮತ್ತೆ ಸುತ್ತಮುತ್ತಲ ಇರುವಂತ ಮಡಿಗಳಿಗೂ ಹಾಕಬೇಕಾಗುತ್ತೆ. ಮತ್ತೆ ನೀರು ನಿಲ್ದಲೇ ಇರೋ ಹಾಗೆ ಚರಂಡಿಯನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಬೇರು ಕಾಂಡ ಕೊಳೆ ರೋಗದಲ್ಲಿ ಕಂಟ್ರೋಲ್ ಮೆಷರ್ಸ್. ಇನ್ನೊಂದು ಬ್ಯಾಕ್ಟೀರಿಯಾ ಸೊರಗು ರೋಗ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ ಆಗಿದೆ. ಇದು ಸಹ ಮಣ್ಣು ಮತ್ತೆ ಬಿತ್ತನೆ ಬೀಜ ಇದರಿಂದ ಬರುತ್ತೆ. ಬೇರು ಕಾಂಡ ಕೊಳೆ ರೋಗ ಬ್ಯಾಕ್ಟೀರಿಯಾ ಸೊರಗು ರೋಗ ಎರಡನ್ನು ಯಾವ್ದು ಅಂತ ಹೆಂಗ್ ಕಂಡಿಡಿಬಹುದು ಅಂತಂದ್ರೆ, ಇವಾಗ ಗಿಡ ಸಿಂಪ್ಟಮ್ಸ್ ಎಲ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಆ ಗಿಡನ ಯಾವ್ದೇ ಭಾಗ ಆದ್ರೂ ಆಯ್ತು ಕತ್ತರಿಸ್ಬಿಟ್ಟು ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ಬಿಟ್ಟು ಆ ಕತ್ತರಿಸಿದ ಭಾಗನ ನೀರಲ್ಲಿಟ್ರೆ ಬಿಳಿ ಬಣ್ಣದ ಒಂದು ಬ್ಯಾಕ್ಟೀರಿಯಲ್ ಆಗಿ ಬರೋದು ಗೊತ್ತಾಗುತ್ತೆ ಅದರಿಂದ. ಆಗ ಅದು ಬ್ಯಾಕ್ಟೀರಿಯಾದಿಂದ ಬಂದಿರುವಂತ ಸೊರಗು ರೋಗ ಅಂತ ಹೇಳ್ಬಹುದು. ಹೊರಗಡೆ ನೀರಲ್ಲಿ ಕೆಳಗಡೆ ಹೋಗೋದ್ ಗೊತ್ತಾಗುತ್ತೆ. ಮತ್ತೆ ಇದ್ರಲ್ಲೂ ಎಲೆಗಳು ಫುಲ್ ಹಳದಿಯಾಗಿ ಸ್ಟಾರ್ಟ್ ಆಗ್ಬಿಟ್ಟು ಒಂಥರ ವಿಲ್ಟ್ ಆಗಿ ಸೊರಗು ಅಂತ ಹೇಳ್ತೀವಲ್ವಾ, ಆತರ ಕಾಣಿಸುತ್ತೆ. ಮತ್ತೆ ಗೆಡ್ಡೆಗಳು ಕೊಳತಿರುವಂತ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಕಿತ್ತು ನೋಡಿದ್ರೆ. ಇದಕ್ಕೂ ಸಹ 3 ಗ್ರಾಂ ಕಾಪರಾಕ್ಸಿಕ್ಲೋರೈಡ್ ಅನ್ನ ಇದರಲ್ಲಿ ಹಾಕ್ಬಿಟ್ಟು ಡ್ರೆಂಚ್ ಮಾಡಬಹುದು. ಅದಲ್ದಲ್ಲೇ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಒಂದಿದೆ, ಇದನ್ನು ಸಹ ಡ್ರೆಂಚ್ ಮಾಡಬಹುದು ನೀರಿಗೆ ಹಾಕ್ಬಿಟ್ಟು. ಅದಲ್ದಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಒಂದು ಜೈವಿಕ ಶಿಲೀಂಧ್ರವನ್ನ ಬಿಡುಗಡೆ ಮಾಡಿದರೆ, ಬ್ಯಾಸಿಲಿಸ್ ಲಿಚಿನಿ ಫಾರ್ಮಿಸ್ ಅಂತ ಹೇಳಿ, ಇದನ್ನ ಭೂಮಿಲಿ ನಾಟಿ ಮಾಡ್ತೀವಲ್ವಾ, ನಾಟಿ ಮಾಡುವಾಗ ಕಾಂಪೋಸ್ಟ್ ಹಾಕ್ತಿವಲ್ಲ ಅದ್ರ ಜೊತೆನು ಬೆರೆಸ್ಬಿಟ್ಟು ಹಾಕೋಬಹುದಾಗಿದೆ. ಬಹಳ ಮುಖ್ಯವಾಗಿ ಶಿಲೀಂಧ್ರದಿಂದ ಕಾಣಿಸುವ ಕೊಳೆ ರೋಗನೇ ಹೆಚ್ಚು ಬಾಧೆ ಮಾಡೋದು ಅಂತ ಅನ್ಸುತ್ತಲ್ವಾ. ಅದ್ರ ಜೊತೆಗೆ ಕಾಂಡ ಕೊರಕನು ಬರುತ್ತೆ ಕೀಟಗಳಿಗೆ ಹೋದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಜಾಸ್ತಿ ಇರುತ್ತೆ. ಇದಕ್ಕೆ ಕ್ವೀನ್ ಆಲ್ಫಾಸ್ ಸ್ಪ್ರೇ ಮಾಡಕ್ ಹೇಳ್ತಾರೆ. ಇದು ನಾಟಿಯಾಗಿ ಗಿಡ ಬಂದ 2 ತಿಂಗಳು ಬಂದಾಗ್ಲೇನೆ ಗೊತ್ತಾಗುತ್ತೆ ಅದು ಬರೋದು. ಹಾಗೆ ಕಂಟ್ರೋಲ್ ಮೆಷರ್ ಆಗಿ ಕ್ವೀನ್ ಆಲ್ಫಾಸ್ ನ 2 ml 1 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಅದನ್ನ ಸ್ಪ್ರೇ ಕೊಡ್ಬಹುದು, ಅಥವಾ ಬೇವಿನ ಮೂಲದ ಕೀಟನಾಶಕಗಳನ್ನು ಉಪಯೋಗಿಸಿಕೊಳ್ಬಹುದು ಮಾಡಬಹುದು. ಮತ್ತೆ ಕೆಲವೊಬ್ರು ಸಸ್ಯ ಮೂಲದ ಕಷಾಯಗಳನ್ನು ತಯಾರಿಸಿಕೊಳ್ತಾರೆ, ಅನುಭವಗಳ ಮೂಲಕ ಅದನ್ನ ಪ್ರಯೋಗ ಮಾಡ್ಕೊಂತ ಪರಿಣಾಮಗಳನ್ನು ಕಾಣಲಿ. ಬಹಳ ಮುಖ್ಯವಾಗಿ ಬೆಲೆ ಬರೋದಿಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಕೀಳೋದು ಬಿಡೋದು ಅಂತ ಅನ್ಕೊಂಡು ಯೋಚನೆ ಮಾಡೋದಿದೆ. ಕಿತ್ತರು ಕಷ್ಟ ಇಟ್ಟರು ಕಷ್ಟ ಅನ್ನೋ ಒಂದು ವಿಚಾರದಲ್ಲಿ ಗೊಂದಲಕ್ಕೆ ತುತ್ತಾಗ್ತಾರೆ. ನಿಮ್ಮ ಸಲಹೆಗಳೇನು? ಈಗ ಬಿತ್ತನೆ ಮಾಡಿ ಎಷ್ಟು ತಿಂಗಳುಗಳ ಕಾಲ ಮಣ್ಣಲ್ಲಿರಬೇಕು, ನಂತರ ಎಷ್ಟು ತಿಂಗಳುಗಳ ಕಾಲ ಇಟ್ಕೊಳ್ಬಹುದು, ಮುಂದಿನ ವರ್ಷಕ್ಕೂ ಇಟ್ಕೊಂಡು ಮಾರಾಟ ಮಾಡ್ಲಿಕ್ಕೂ ಅವಕಾಶ ಆಗುತ್ತಾ, ಹೇಗೆ ಅಂತ ಹೇಳ್ತೀರಿ? ನಾವೀಗ ಹಸಿ ಶುಂಠಿಯಾಗಿ ಮಾರ್ತೀವಿ ಅಂತ ಅಂದ್ರೆ 6 ತಿಂಗಳು ಕಳೆಯೋಷ್ಟರಲ್ಲಿ ಕಟಾವು ಮಾಡ್ಬಿಟ್ಟು ಅದನ್ನ ಮಾರಕ್, ಈಗೇನಾದ್ರೂ ನಾರಿನಂಶ ಇತ್ತು ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ 6 ತಿಂಗಳ ನಂತರ. ಅದೇ ಒಣ ಶುಂಠಿ ಮಾರ್ತೀವಿ ಅಂತ ಅಂದ್ರೆ 8 ತಿಂಗಳವರೆಗೂ ಕಾಯ್ಬಹುದು. ಈಗ ನಾರಿನಂಶ ಕಡಿಮೆ ಇರುವಂತ ಇದ್ರಲ್ಲಿ 7-8 ತಿಂಗಳವರೆಗೂ ಬಿಟ್ಬಿಟ್ಟು ಕಟಾವು ಮಾಡಿದ್ರು ಅಷ್ಟಾಗಿ ಏನು ತೊಂದ್ರೆ ಕಾಣಲ್ಲ. ನಂತರ ಅದನ್ನ ತೆಗೆದ್ಬಿಟ್ಟು ಮಾರಾಟ ಮಾಡಬಹುದು. ಇದು ರೆಕಮೆಂಡೇಶನ್ ಮಾಡಿದ್ರು ರೈತರ ಹತ್ರ ನೋಡಿರ್ತೀವಿ, ತುಂಬಾ ಜನ ಅದನ್ನ ತೆಗೆದ್ಮೇಲೆ ಅಷ್ಟಾಗಿ ಸ್ಟೋರೇಜ್ ಫೆಸಿಲಿಟಿ ಇಲ್ಲ. ಒಂದು ಸರಿ ನಾವು ಕಿತ್ವಿ ಅಂದ್ರೆ ಅದ್ರಲ್ಲಿ ನೀರಿನಂಶ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ, ಮತ್ತೆ ಅದ್ರದ್ದು ತೂಕ ಕಡಿಮೆ ಆಗಿ ಒಂಥರ ಒಣಗದಂಗ ಆಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ರೈತರು ಭೂಮಿಯಲ್ಲೇ ಬಿಟ್ಬಿಡ್ತಾರೆ, ಭೂಮಿಯಲ್ಲೇ ಬಿಟ್ಟು ಅದ್ ಯಾವಾಗ ಬೆಲೆ ಇರುತ್ತೋ ಅವಾಗ ತೆಗಿತಾರೆ. ಯಾಕಂದ್ರೆ ತೆಗಿಯೋದಕ್ಕೂ ಜಾಸ್ತಿನೇ ಖರ್ಚು ಮಾಡ್ಬೇಕಾಗುತ್ತಲ್ವಾ, ಹಾಗಾಗಿ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಮತ್ತೆ ಅದ್ರಲ್ಲೂ ಪ್ರಾಬ್ಲಮ್ ಬರುತ್ತೆ, ಅದರಲ್ಲಿ ಶಲ್ಕಗಳು ಅಂತ ಏನ್ ಹೇಳ್ತೀವೋ, ರೈಸೋಮ್ಸ್ ಇರುತ್ತಲ್ಲ, ಗೆಡ್ಡೆಗಳನ್ನೇ ಕೊರೆಯುವಂತ ಹುಳಗಳು ಕಂಡು ಬರುತ್ತೆ ಭೂಮಿಯಲ್ಲಿ. ಅದಕ್ಕೆ ಅಂತಾನೆ ಸೆಪರೇಟ್ ಆಗಿ ಏನ್ ಕಂಟ್ರೋಲ್ ಮೆಷರ್ಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಅದಕ್ಕೆ ಕೆಮಿಕಲ್ ಗಳನ್ನ ಹಾಕ್ಬಿಟ್ವಿ ಅಂತಂದ್ರೆ, ಈಗ 1-2 ದಿನಲ್ಲ ಕಿತ್ಬಿಟ್ಟು ಮಾರದ್ವಿ ಅಂದ್ರೆ ಅದನ್ನ ನೆಕ್ಸ್ಟ್ ದಿನವರೆಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನ ಮಾಡೋದು ಕಷ್ಟ. ಭೂಮಿಯಲ್ಲೇ ಬಿಡಬಾರ್ದು ಅಂತ ಹೇಳ್ತೀವಿ, ಬಟ್ ಅವ್ರದೇ ಆದಂತ ಕಷ್ಟಗಳನ್ನ ನೋಡ್ಕೊಂಡು ಭೂಮಿಯಲ್ಲೇ ಬಿಟ್ಟು ನಂತರ ಕಿತ್ಬಿಟ್ಟು ಮಾರಾಟ ಮಾಡ್ತಾರೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಶುರು ಮಾಡ್ಕೊಂಡ್ಬಿಡ್ತಾರೆ ಕಟಾವು. ಬೆಲೆ ಬರಲಿಲ್ಲ ಅಥವಾ ಬೆಲೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಅನ್ಕೊಂಡು ಜನವರಿ ಫೆಬ್ರವರಿ ತನಕನೂ ಇಟ್ಕೊಳ್ಳೋದಿದೆ, ಏನಂತ್ರಿ? ಇವಾಗ ಮೇ ಹಾಗೆ ಜೂನ್ ಪ್ಲಾಂಟಿಂಗ್ ಆದ್ರೆ ಜನವರಿ ಫೆಬ್ರವರಿ ವರ್ಗು ಬಿಡ್ಬೋದು. ಫೆಬ್ರವರಿ ಜನವರಿಯಲ್ಲೇ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಜನವರಿ ಫೆಬ್ರವರಿ ವರೆಗೂ ಬಿಟ್ರೆ ಅಲ್ಲೂ ಲಾಸ್ ಆಗುತ್ತೆ. ಕಿತ್ಬಿಟ್ ಲಾಸ್ ಆಗೋದ್ರ ಜೊತೆಗೆ ಭೂಮಿಯಲ್ಲೇ ಬಿಟ್ರು ಲಾಸ್ ಆಗೋದ್ ಹಾಗೆ ಆಗಿರುತ್ತೆ. ಈಗ ಜಾಸ್ತಿ ಬಿಸಿಲು ಬಂತು ಅಂದ್ರೆ ಒಳಗಡೆನೆ ಒಂಥರ ಒಣಗದಂಗ್ ಆಗಿದ್ರು ಆಗಿರ್ಬೋದು. ಅದು ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಹೋಗ್ತಾರೆ. ಏನೇ ಆದ್ರೂ 6-7 ತಿಂಗಳ ನಂತರ ಅಥವಾ 8 ತಿಂಗಳ ನಂತರ ಅದರ ಇಳುವರಿನೂ ಕಡಿಮೆ ಆಗ್ತದೆ, ಮತ್ತೆ ಒಂದ್ ರೀತಿಯಲ್ಲಿ ಕರಗಿದಂಗೆ ಆಗ್ಬಿಡುತ್ತೆ ಅಲ್ವಾ. ಹೌದು, ಒಬ್ಬೊಬ್ರು 2 ವರ್ಷ ಬಿಟ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆತರ ಹೇಳೋದು ಕಷ್ಟನೆ. ಮುಂದೆ ಏನಾದ್ರು ರೋಗ ಬಂತು, ಜಾಸ್ತಿ ಮಳೆ ಆಯ್ತು ಅಂತಂದ್ರೆ ಪೂರ್ತಿ ಏನ್ ಬಂದಿರುತ್ತೋ ಅಷ್ಟು ಇಳ್ದು ಹೋಗ್ಬಿಡುತ್ತೆ. ಹಾಗಾಗಿ ಪ್ರತಿ ವರ್ಷ ಅದನ್ನ ಕಿತ್ಬಿಟ್ಟು ಮಾರಾಟ ಮಾಡೋದು ಒಳ್ಳೇದು. ಮಾರುಕಟ್ಟೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಚೆನ್ನಾಗಿದೆ, ಮತ್ತೇನಾದ್ರೂ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆಯಾ, ಇದ್ರ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನಮ್ದ್ರಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಜಾಸ್ತಿ ಇದೆ. ಈಗ ಮೇನ್ ಆಗಿ ಗುಜರಾತ್ ಆ ಕಡೆ ಜಾಸ್ತಿ ಹೋಗುತ್ತೆ ಶುಂಠಿ. ಹೊರಗಡೆ ದೇಶಕ್ಕೂ ಹೋಗುತ್ತಾ? ಹೊರಗಡೆ ದೇಶಕ್ಕೆ ಮೋಸ್ಟ್ಲಿ ಅತಿ ಕಡಿಮೆ, ಇದ್ರಲ್ಲಿ ಹೋಗ್ಬೋದು ಅಷ್ಟೇನೆ. ಆಂತರಿಕ ಬೇಡಿಕೆನೆ ಚೆನ್ನಾಗಿದೆ. ಮತ್ತೆ ಕೆಲವಾರು ಪ್ರದೇಶಗಳಲ್ಲಿ ವ್ಯಾಪಾರಸ್ಥರು ಅವ್ರದೇ ಆದ ವ್ಯವಸ್ಥಿತವಾದ ಶೀತಲ ಗೃಹಗಳನ್ನ ಅಥವಾ ಗೋದಾಮುಗಳನ್ನ ಇಟ್ಕೊಂಡು ಕಾಪಾಡಿಕೊಂಡು ರೈತರಿಗೂ ಒಂದ್ ರೀತಿಯಲ್ಲಿ ನೆರವಾಗ್ತಾರೆ, ಅವರನ್ನು ಲಾಭ ಮಾಡ್ಕೊಳ್ಳೋದಿದೆ. ಬೆಲೆ ಏರುಪೇರು ಇದ್ದಿದೆ ಶುಂಠಿಯಲ್ಲಿ, ಅತ್ಯುತ್ತಮವಾದ ಬೆಲೆ ಬಂದಿರೋದಿದೆ, ಬೆಲೆ ಪಾತಾಳಕ್ಕೆ ಹೋಗಿರೋದಿದೆ. ಬೇಡಿಕೆ ಮತ್ತು ಪೂರೈಕೆ ಈ ಅಂಶಗಳ ಮೇಲೆ ಬೆಲೆನೂ ನಿಗದಿ ಆಗುತ್ತೆ, ಕೆಲವೊಂದು ಅರ್ಥನೇ ಆಗುದಿಲ್ಲ. ಆದ್ರೂ ಎಷ್ಟೋ ಜನ ತಪ್ಪದೆ ಬೆಳೀತಾರೆ, 10-20 ವರ್ಷಗಳ ಕಾಲ ಬೆಳ್ಕಂತ ಹೋಗ್ತಾ ಇರ್ತಾರೆ. ಒಂದ್ಸರಿ 2 ಸಾರಿ ವ್ಯತ್ಯಾಸ ಆಗುತ್ತೆ, ಇನ್ನು ಉಳಿದಂತೆ ಕೈಗೆ ದುಡ್ಡು ಉಳಿದೇ ಉಳಿತತ್ ಅಂತ ಅನ್ಕೊಂಡು ಮಾಡೋದಿದೆ. ಸುಮಾರ್ಪೇಟೆ ಹತ್ರ ಒಬ್ರು ಬೆಳೀತಾರೆ, ಧನುಕುಮಾರ್ ಅಂತ ಹೇಳಿ, ಹೊಸಬೀಡು. ಅಷ್ಟು ಪ್ರಮಾಣದಲ್ಲಿ ಬೀಜೋತ್ಪತ್ತಿ ಮಾಡೋದ್ ಕಷ್ಟ ಚಿಕ್ಕ ಚಿಕ್ಕ ಸಂಸ್ಥೆಗಳಲ್ಲಿ. ಹಾಗಾಗಿ ರೈತರನ್ನು ಸಹ ನಾವು ಸಹಾಯ ಪಡ್ಕೊಳ್ತೀವಿ. ಅವರಿಗೆ ಬೀಜನ ಕೊಟ್ಬಿಟ್ಟು ಅದನ್ನ ಅವ್ರು ಬೆಳೆದು ನಮಗೆ ನೆಕ್ಸ್ಟ್ ನಾವು ಎಷ್ಟು ಬೆಲೆ ಅಂತ ನಿಗದಿ ಮಾಡಿರ್ತೀವಿ ಅಷ್ಟರಲ್ಲಿ ತಗೊಳ್ತೀವಿ. ನಾವು ತಗೊಂಡಿಲ್ಲ ಅಂತಂದ್ರೆ ಅಷ್ಟು ಬೇಡಿಕೆ ಇಲ್ಲ ಅಂತಂದ್ರೆ ಉಳಿದಿದ್ದನ್ನ ಅವ್ರು ಸೇಲ್ ಮಾಡಬಹುದು. ಆತರನು ಇರುತ್ತೆ. ನಮ್ಮಲ್ಲಿ ರಜಿತ ಏನ್ ವೆರೈಟಿ ಹೇಳಿದ್ನಲ್ಲ, ಅದನ್ನ ಈ ಸರಿ ಕೊಟ್ಟಿದೀವಿ ಅವರಿಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಂತ. ಆಗ ಅವ್ರು ಬಂದಾಗ ಹೇಳ್ತಾ ಇದ್ರು, ನನ್ಗೆ ಲಾಸ್ಟ್ ಟೈಮ್ ಲಾಸ್ ಆಗಿದೆ ಮೇಡಮ್, ಆದ್ರೆ ನಾನು ಅದನ್ನೇನ್ ಬಿಡಲ್ಲ, ಶುಂಠಿ ಕೃಷಿ ಅನ್ನೋದು ನನಗೊಂಥರ ಪ್ಯಾಷನ್ ಅಂತ ಹೇಳ್ತೀವಲ್ಲ, ಆಗಿದೆ. ಇಷ್ಟಪಟ್ಟು ಮಾಡೋರಿದ್ದಾರೆ, ಅದೇ ದುಡ್ಡು ನಷ್ಟ ಅನ್ನೋ ಒಂದು ಆಲೋಚನೆ ಮಾಡಕ್ ಹೋಗುದಿಲ್ಲ. ಹೌದು, ಕೊಡಗಿನಲ್ಲಿ ಶುಂಠಿಯನ್ನ ತುಂಬಾ ವರ್ಷಗಳಿಂದ ರೈತರು ಬೆಳ್ಕೊಂತ ಬಂದಿದ್ದಾರೆ. ಈ ಕುರಿತಂತೆ ತಾವು ಸಲಹೆಗಳನ್ನು ನೀಡಿದ್ರಿ, ತಮಗೆ ಧನ್ಯವಾದಗಳು ಅಕ್ಷಿತ್ ಅವರೇ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಶುಂಠಿ ಬೇಸಾಯಕ್ಕೆ ಸಂಬಂಧಿಸಿದಂತೆ ಸುಧಾರಿತ ಕ್ರಮಗಳನ್ನ ಅನುಸರಿಸುವ ಬಗ್ಗೆ ರೈತರಿಗೆ ಸಲಹೆಗಳನ್ನ ನೀಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಡಾಕ್ಟರ್ ಹೆಚ್ ಜೆ ಅಕ್ಷಿತ ಅವರು. ಅವರನ್ನ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆಯನ್ನ ನೀಡುತ್ತಿದ್ದೇವೆ. ಮತ್ತಿನ್ನೇನಾದ್ರೂ ಸಲಹೆಗಳು ಬೇಕಂತಂದ್ರೆ ಅವರ ಜೊತೆಗೆ ಮಾತನಾಡಬಹುದು. 7034886005 7034886005. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲೆಯಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮಾರ್ಪೇಟೆ ಹಂಗೆ ಗೋಣಿಕೊಪ್ಪಲಿ ಅಗ್ನಿಶಾಮಕ ಠಾಣೆಗೆ ಒಟ್ಟು ಈ ನಾಲ್ಕು ಜಾಗಲು ಬೋಟ್ನ ಸೌಕರ್ಯ ಉಂಟು. ಹಂಗೆ ರಕ್ಷಣೆನ ಅತಿಯಾರಾಗ ಸಿಕ್ಕಿದೆ. ಯಾವುದೇ ಪ್ರಾಕೃತಿಕ ವಿಕೋಪ ಹೊತ್ತುಲಿ ರಕ್ಷಣಾ ಕಾರ್ಯಾಚರಣೆಗೆ ಸಿಬ್ಬಂದಿಗ ಯಾವಗಳು ತಯಾರಾಗೋಳುತ್ತ ಜಿಲ್ಲಾ ಅಗ್ನಿಶಾಮಕಾಧಿಕಾರಿ ಪಿ ಚಂದನವು ತಿಳಿಸಿಳು. ಹಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಹಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡರ ಮಾರ್ಗದರ್ಶನದಲ್ಲಿ ಪ್ರಕೃತಿ ವಿಕೋಪ ಎದುರಿಸಿಕೆ ಸುಮಾರು ಮುನ್ನೆಚ್ಚರಿಕೆ ಕ್ರಮ ತಗೊಂಡೊಳುತ್ತ ಅವು ಮಾಹಿತಿ ಕೊಟ್ಟಳು. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ನಷ್ಟ ಆದ ಜಾಗಗಳಿಗೆ ಖುದ್ದಾಗಿ ಹೋಗಿ ನೋಡಿವೆ. ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಡಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿವೆ ಅಂತ ಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗ ತಿಳಿಸಿಳು. ಕಳೆದ 1 ವಾರದಿಂದ ಜಿಲ್ಲೆಯಲ್ಲಿ ಪುನರಸು ನಕ್ಷತ್ರದ ಮಳೆನ ರಭಸ ದಿನಂದಿನಕ್ಕೆ ಜೋರಾಗ್ತಾನೆ ಉಂಟು. ಜಿಲ್ಲೆಯ ಎಲ್ಲ ಹೊಳೆ ತೋಡುಗ ತುಂಬಿ ಉಕ್ಕಿ ಹರಿತಾವಳು. ಸುಮಾರು ಕಡೆ ಮಳೆಗಾಳಿನ ರಭಸಕ್ಕೆ ಕರೆಂಟ್ ಸಂಪರ್ಕ ಇಲ್ಲದೆ ಜನ ಪರದಾಡುವ ಪರಿಸ್ಥಿತಿ ಬಂದುಟ್ಟು. ಇಂದು ಬೆಳಿಗ್ಗೆ 8 ಗಂಟೆಗೆ ಆಕೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 66.71 mm ಸರಾಸರಿ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 90.60, ವಿರಾಜಪೇಟೆ ತಾಲೂಕಿಗೆ 50.25, ಹಂಗೆ ಸೋಮಾರಪೇಟೆ ತಾಲೂಕಿಗೆ 59.27 mm ಸರಾಸರಿ ಮಳೆ ಬಿದ್ದುಟ್ಟು. ಹಾರಂಗಿ ಜಲಾಶಯದ ನೀರಿನ ಗರಿಷ್ಠ ಮಟ್ಟ 2859 ಅಡಿಗ. ಇಂದಿನ ನೀರಿನ ಮಟ್ಟ 2853.75 ಅಡಿಗ. ಕಳೆದ ವರ್ಷ ಇದೇ ದಿನ 2844.02 ಅಡಿ ನೀರಿತ್ತು. ಪ್ರತಿ ವರ್ಷದಂಗೆ ಈ ವರ್ಷನೂ ಮೀನುಗಾರಿಕೆ ಇಲಾಖೆಯ ಕಡೆಯಿಂದ ಸರ್ಕಾರ ಗೊತ್ತು ಮಾಡಿರುವ ಕ್ರಯಲ್ಲಿ ಮೀನುಮರಿಗಳ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ಮೀನುಗಾರಿಕೆ ಇಲಾಖೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಗಣಕುತ್ತಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. 2ನೇ PUC ಪರೀಕ್ಷೆನ ಉತ್ತರ ಪತ್ರಿಕೆನ ಸ್ಕ್ಯಾನ್ ಮಾಡಿದ ಪ್ರತಿನ ಮಕ್ಕ ಡೌನ್ಲೋಡ್ ಮಾಡಿಕೊಂಡಿಕೆ ಇದೇ ತಿಂಗಳ ತಾರೀಕು 15ಕ್ಕೆ ಮುಟ. ಹಂಗೆ ಮರು ಮೌಲ್ಯಮಾಪನ ಮತ್ತೆ ಮರು ಎಣಿಕೆಗೆ ಇದೇ ತಾರೀಕು 18ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಕಟಣೆ ತಿಳಿಸಿಟ್ಟು. ಲೋಕೋಪಯೋಗಿ ಇಲಾಖೆಯ ಮಂತ್ರಿ ಸಿಸಿ ಪಾಟೀಲ್ ಅವರು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಾಳಾಗಿರುವ ಬೇರೆ ಬೇರೆ ಜಾಗಗಳಿಗೆ ಹೋಗಿ ರಸ್ತೆಗಳ ನೋಡಿವೆ. ಅಲ್ಲಿಂದ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಭೆ ನಡೆಸಿವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಇಂದಿನ ಮಂತ್ರಿಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಹತ್ವಪೂರ್ಣ ಯೋಜನೆಯಾದ ರಂಗಮಂದಿರ ಕಾಯ್ದಿರಿಸುವಿಕೆ ಮತ್ತೆ ದತ್ತಾಂಶ ಸಂಗ್ರಹಣ ಆನ್ಲೈನ್ಲ್ಲಿ ನೋಂದಾಯಿಸುವ ಯೋಜನೆಯಡಿಲಿ ಲೋಕಾರ್ಪಣೆ ಮಾಡಿಳು. ಕಲಾವಿದರ ದತ್ತಾಂಶ ಸಂಗ್ರಹ ಯೋಜನೆಯಡಿಲಿ ಕೊಡವ ಸಾಹಿತಿ ಕಲಾವಿದರು ಸೇವಾ ಸಿಂಧು ಪೋರ್ಟಲ್ಲಿ ತಮ್ಮ ಮಾಹಿತಿನ ಇದೇ ತಿಂಗಳ ತಾರೀಕು 15ರೊಳಗೆ ನೋಂದಾಯಿಸಿ ಕಣಕ್ಕು. ಹಂಗೆ ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳಕ್ಕ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ತಿಳಿಸಿಳು. ಪೊನ್ನಂಪೇಟೆ ತಾಲೂಕಿನ 60 ಒಕ್ಕಲು, ಜೋಡುಬೀಟಿ, ಕಿರುಗೂರು, ಮತ್ತೂರು ಗ್ರಾಮಗಳ ಸುತ್ತಮುತ್ತು ಕಾಡಾನೆಗಳ ಉಪದ್ರವ ದಿನಂದಿನಕ್ಕೆ ಜಾಸ್ತಿ ಆಗ್ತಾನೆ ಉಂಟು. ರೈತರು ಬೆಳೆಸಿದ ಬೆಳೆಗಳೆಲ್ಲ ಆನೆಗ ತಿಂದು ಮೆಟ್ಟಿ ಹಾಳು ಮಾಡ್ತಾವಳು. ಅರಣ್ಯ ಇಲಾಖೆಯು ತಕ್ಷಣ ಕ್ರಮ ತಗೊಳ್ಳೋಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಜಿಲ್ಲೆಯಲ್ಲಿ ವಿಪರೀತ ಮಳೆ ಬೀಳ್ತಾ ಇರೋದರಿಂದ ಅಕ್ಟೋಬರ್ ತಾರೀಕು 15ಕ್ಕೆ ಮುಟ ಜಿಲ್ಲೆಯಲ್ಲಿ ತುಂಬಾ ತೂಕದ ಗಾಡಿಗಳ ಸಂಚಾರನ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ಆದೇಶ ಹೊರಡಿಸಿಳು. ಅಡಿಗೆ ಅನಿಲ, ಇಂಧನ, ಹಾಲುಗಾಡಿ ಹಂಗೆ ಸರ್ಕಾರಿ ಗಾಡಿಗಳಿಗೆ ವಿನಾಯಿತಿ ಉಂಟು. ಸೋಮಾರಪೇಟೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುರಕ್ಷಾ ಸಿಬ್ಬಂದಿಗ ಅಲ್ಲಿನ ಬೇರೆ ಬೇರೆ ಬಡಾವಣೆಯಲ್ಲಿ ಅಂಟು ಕಾಯಿಲೆ ಬರದಂಗೆ ತಡೆಯಕ್ಕೆ ತಕಣಿಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಬರೆಸಿದರು. ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 23ಕ್ಕೆ ಮಡಿಕೇರಿ ತಾಲೂಕಿನ ಕಗ್ಗೋಡ್ಲು ಗ್ರಾಮದ ಪೊಡನೊಳಂಡ ಬೋಪಣ್ಣ ಕುಶಾಲಪ್ಪ ಅವರ ಗದ್ದೆಯಲ್ಲಿ 30ನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಆಟೋಟ ಪೈಪೋಟಿ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480033514. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನಾ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ PUCಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಡಿ ಟ್ವಿನ್ ಟೆಕ್ ಮಡಿಕೇರಿ ಪತ್ರಿಕಾಭವನದ ಬಳಿ ಶುಭಾರಂಭ. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್ಸ್, ಸಿಸಿ ಕ್ಯಾಮರಾ, UPS, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾಭವನ ಬಳಿ, ಮಡಿಕೇರಿ. ಮೈಸೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಕೇರ್ ಅಸಿಸ್ಟೆಂಟ್, ಇಲ್ಲಿ 2 ವರ್ಷದ ನರ್ಸಿಂಗ್ ಕೋರ್ಸ್ಗಳಿಗಾಗಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ತರಬೇತಿ ಸಮಯದಲ್ಲಿ ವೇತನ ಕೂಡ ಲಭ್ಯವಿದೆ. ಮಾಹಿತಿಗಾಗಿ ಕರೆ ಮಾಡಿ 9845331087. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಳೆಗಾಲಕ್ಕೆ ಬೇಕಾದ ರೈನ್ಕೋಟ್, ಜರ್ಕಿನ್, ಸ್ವೆಟರ್, ಪುಲೋವರ್ ನಿಮಗೆ ಬೇಕಾದ ಫ್ಯಾಷನ್ ನಲ್ಲಿ ಇದೀಗ ಲಭ್ಯವಿದೆ. ವಿರಾಜಪೇಟೆಯ ಸತ್ಯನಾರಾಯಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭಿಷೇಕ್ ಸೆಲೆಕ್ಷನ್ ನಲ್ಲಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್, ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ CIT ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಕಾಲ್ 9631555457. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ LED, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕೇಳುಗರೆ, ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಕೊರೋನಾ ನಂತರದ ನರರೋಗ ಸಮಸ್ಯೆಗಳು, ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನವಜಾತ ಶಿಶುಗಳ ಆರೈಕೆ ಮಾತನಾಡುತ್ತಾರೆ ಡಾಕ್ಟರ್ ವಿನೋದ್ ಚೌಹಾನ್, ಹಾಗೂ ಕೊರೋನಾದೊಂದಿಗೆ ಬದುಕು ಡಾಕ್ಟರ್ ಗೋಪಾಲ್ ದಾಬಡೆ ಅವರಿಂದ ಮಾಹಿತಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಸಂಜೆ 7:50 ಅರೆಭಾಷೆ ICD, ಹೆಣ್ಮಕ್ಕಳ ಸ್ಥಿತಿಗತಿ ಅಂದು ಇಂದು ಮುಂದುವರಿದ ಭಾಗ. ಮಾತನಾಡುವವರು ಕಡ್ಲೇರ ತುಳಸಿ ಮೋಹನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ನಿಧಾನಸುದ್ದಿ. ಕೊಡಗರಹಳ್ಳಿ ಅಂದುಗೋವೆ ಗ್ರಾಮತ್ ವಾಸಂಜ ದಾಸಂಡ ಪೌತಿ ದಾದಾ ಕುಶಾಲ ಪೈಂಗಡ ಪೊಣ್ಣು ಸರಸ್ವತಿಯಂಗ ಇಂದು ಮಜ್ಜಣ ಮರಣಪಟ್ಟಿತು. 9 ಬಯತ್ರ ದಾಸಂಡ ಸರಸ್ವತಿ ತಾಮನೆ ಮೂರ್ನಾಡ್ ಅವರೇ ಮಾದಂಡ. ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ರೌಳಿಯ ಅಂದುಗೋವೆ ಗ್ರಾಮತ್ರ ಅಂಗಡ ಸ್ವಂತ ಮನೆ ನಡ್ಪಾಂದು ಒಕ್ಕಕಾರ ಅರಿಚುಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದೇನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮರ್ಪೇಟೆ, ಗೋಣಿಕೊಪ್ಪತ್ ಅಗ್ನಿಶಾಮಕ ಇಲಾಖೆ ಉಂಡು. ಈ ನಾಲ್ ಇಲಾಖೆಯ ಬೋಟು ಪಿಂಜ ರಕ್ಷಣೆಗೊಳ್ಳ ಅತ್ಯಾರ ಕುಟ್ಟುವ ಅನ್ನನೆ ಭೂಗೂದರ ಸಂದರ್ಭದ ರಕ್ಷಣೆ ಮಾಡುವಕ್ಕೆ ಸಿಬ್ಬಂದಿಯ ಎಕ್ಕಲೂ ತಯಾರಾಯಿತಿಪ್ಪ ಅಂದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಚಂದನ್ ಅಣ್ಣಿತು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಪಿಂಜ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಎಂಗಡ ಮಾರ್ಗದರ್ಶನದ ಪ್ರಾಕೃತಿಕ ವಿಕೋಪ ಎದುಪುಚುಡುವಲ್ಲಿ ಮುಪ್ಪಡೆ ಕ್ರಮ ಎಡ್ತಂಡಿತು ಎಂದು ಚಂದನ್ ರಾವ್ ಅಣ್ಣಿತು. ರಾಜ್ಯತ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈಂಗ ನಾಳೆ ಜಿಲ್ಲೆಗೆ ಬಪ್ಪದುಂಡು. ಮಾನ್ಯ ಮುಖ್ಯಮಂತ್ರಿ ರೈಂಗ ಜಿಲ್ಲೆರ ಮಳೆನುಂಡು ನಷ್ಟ ಆಯ್ತುಳ್ಳ ಜಾಗಕ್ಕೆ ಕುದ್ದು ಪೋಯಿತು ನೋಟಿತು. ಅಲ್ಲಿನ ಮಧ್ಯಾಹ್ನ 6 ಗಂಟೆಗೆ ಮಡಿಕೇರಿಯ ಜಿಲ್ಲಾಧಿಕಾರಿಯ ಕಚೇರಿಯ ಸಭಾಭಾಡೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯರ ಕೂಡ ಸಭೆ ನಡೆಸುವ ಅಂದು ಮುಖ್ಯಮಂತ್ರಿ ರೈಂಗಡ ವಿಶೇಷ ಕರ್ತವ್ಯ ಅಧಿಕಾರಿ ಅರಿಚಿಟ್ಟಿತು. ಲೋಕೋಪಯೋಗಿ ಇಲಾಖೆಯ ಸಚಿವ ಸಿಸಿ ಪಾಟೀಲ್ ರೇಂಗ ನಾಳೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ನಾಳೆ ಫಲಕ 9:30 ಗಂಟೆಗೆ ಜಿಲ್ಲೆಯಲ್ಲಿ ಮಳೆ ನುಂಡು ತೊಂದರೆ ಆಯಿತುಳ್ಳ ಬೋರೆ ಬೋರೆ ಪ್ರದೇಶಕ್ಕೆ ಕುದ್ದು ಪೋಯಿತು ನೋಟಿತು. ಅಲ್ಲಿಂದ 12 ಗಂಟೆಗೆ ಜಿಲ್ಲಾಧಿಕಾರಿ ರೇಂಗಡ ಕಚೇರಿಯಲ್ಲಿ ಸಭೆ ನಡೆಸುವ ಅಂದು ಅಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತು. ಕನ್ನಡ ಸಂಸ್ಕೃತಿ ಇಲಾಖೆ ಪಿಂಜ ಇಂಧನ ಸಚಿವಂಗ ಇಲಾಖೆಯ ಯೋಜನೆಯನ್ನು ರಂಗಮಂದಿರ ಕಾತುವೆಪ್ಪು ಪಿಂಜ ದತ್ತಾಂಶ ಸಂಗ್ರಹತ್ನ ಆನ್ಲೈನ್ರ ಮೂಲಕ ನೋಂದಾವಣೆ ಮಾಡುವ ಯೋಜನೆಯನ್ನು ಲೋಕಾರ್ಪಣೆ ಮಾಡಿತು.